गंभीर बीमारी का शिकार न हो और गरीब माँ बाप को बहुत बड़े आर्थिक बोझ का संकट बनना न पड़े। यूएन से टीकाकरण में हो सबकी भागीदारी, एक क्लिक सुरक्षा की ओर। आज ही www.uvin.mohfw.gov.in पर लॉगिन करके गर्भवती महिला और 16 वर्ष तक के बच्चों के टीकाकरण के सभी लाभ प्राप्त करें। स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी। ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ಲಕ್ಷ್ಮಿ ಹೆಬ್ಬಾಳ್ಕರ್, ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯ ಸಚಿವೆ. ಕುಟುಂಬದ ಯಜಮಾನಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತಹ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನೀಡಲಿದ್ದೇವೆ. ಈ ಯೋಜನೆಗೆ ಕರ್ನಾಟಕ ಒನ್, ಬೆಂಗಳೂರು ಒನ್, ಗ್ರಾಮ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ. ಇಂಥ ಒಂದು ಅತ್ಯುತ್ತಮ ಯೋಜನೆ ಮುಖಾಂತರ ಮನೆ ಯಜಮಾನಿಯನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸೋಣ, ಇದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ. ನಮಸ್ಕಾರ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಈಗ ಕೇಳಿ, ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬಬಲಾದಿ ಗ್ರಾಮದ ಶಿವಯ್ಯ ಸದಾಶಿವಯ್ಯ ಹಿರೇಮಠ್ ಅವರಿಂದ ಹಿತನುಡಿಗಳನ್ನ. ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಬಬಲಾದಿ ಗ್ರಾಮದ ಶಿವಯ್ಯ ಸದಾಶಿವಯ್ಯ ಹಿರೇಮಠ್ ಅವರ ಹಿತನುಡಿಗಳನ್ನ ಕೇಳುವಿರಿ. ಈ ಭಾರತ ದೇಶದ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಆಕಾಶವಾಣಿ ಕೇಂದ್ರದಿಂದ ಈ ದೇಶಕ್ಕಾಗಿ, ಈ ಯುವಜನತೆಗಾಗಿ, ಶಿಕ್ಷಣಕ್ಕಾಗಿ ಮತ್ತು ಕೃಷಿಗಾಗಿ ಮತ್ತೆ ಅವರ ನಿಮ್ಮ ಸಲಹೆಗಳೇನು ಅಂತ ಹೇಳಿ ಕೇಳಿದರು. ಇದು ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದದ್ದು, ಕೃಷಿ ಪ್ರಾಧಾನ್ಯವಾದದ್ದು ಮತ್ತು ಶಿಕ್ಷಣ ಪ್ರಾಧಾನ್ಯವಾದದ್ದು. ಇದು ತ್ರಿವೇಣಿ ಸಂಗಮ. ಯಾವ ದೇಶ ಕೃಷಿ ಮತ್ತು ಶಿಕ್ಷಣ, ಆನಂತರ ಒಂದು ಯುವಜನತೆಯಲ್ಲಿ ಇರುವಂತಹ ಉತ್ಸಾಹ, ಇದು ಎಲ್ಲಿ ಕೂಡುತ್ತದೋ ಅದು ಒಂದು ತ್ರಿವೇಣಿ ಸಂಗಮ. ಅದಕ್ಕಂದಲ್ಲಿ ಒಂದು ಶರಣರು ಒಂದು ಮಾತು ಹೇಳ್ತಾರೆ, ಋಷಿಯಾಗಲಿ ಕೃಷಿಯಾಗಲಿ ಹಸಿಯಾಗಲಿ ಮಸಿಯಾಗಲಿ ಖುಷಿ ಇಲ್ಲದಂತಿರಬೇಕು. ಇದು ಅಸಮಾಕ್ಷನ ಬರವು. ಪಶುಪತಿಯ ಇರುವು ನೋಡ ಐಗಟಿ ದೂರ ರಾಮೇಶ್ವರ ಲಿಂಗವನ್ನರಿಯಲಿಕ್ಕೆ ಅಂತ ಹೇಳಿ ಒಂದು ಶರಣರು ಒಂದು ಮಾತು ಹೇಳ್ತಾರೆ. ಅಂದ್ರೆ ಋಷಿ, ನೀವೊಬ್ಬ ಅಧ್ಯಾತ್ಮ ಜೀವಿಯಾಗಿ ಭಾರತ ದೇಶದಲ್ಲಿ ಬದುಕಬೇಕತ್ತಂದ್ರೂ ಅಲ್ಲಿ ಖುಷಿ ಇರಬಾರ್ದು, ಸುಳ್ಳು ಇರಬಾರ್ದು, ಆಡಂಬರ ಇರಬಾರ್ದು. ಆನಂತರ ಕೃಷಿ, ಈ ಕೃಷಿಯತ್ತ ತಂದ್ರೆ ರೈತರು, ಈಗ ಎಲ್ಲರೂ ಹೇಳ್ತಾರೆ ಭಾರತ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಆದರೆ ಆ ರೈತನ ಬೆನ್ನೆಲುಬು ಯಾರು? ಆ ರೈತನ ಬೆನ್ನೆಲುಬು ಯಾರಪ್ಪ ಅಂತಂದ್ರೆ ಜಗದೀಶ, ಈ ಭೂಮಾತೆ. ಯಾವ ರೈತ ಈ ಭೂಮಿ ತಾಯಿಯಲ್ಲಿ ಭಕ್ತಿ ವಿಶ್ವಾಸ ಶ್ರದ್ಧೆಯನ್ನಿಟ್ಟ ಶ್ರಮ ವಹಿಸಿ ದುಡಿತಾನೋ ಆ ಭಾಗ ಕೃಷಿ ಬಹಳ ಉತ್ತಮವಾಗಿ ಬೆಳೀತೈತಿ. ಒಂದು ವಿಶೇಷವಾದ ಸಂಗತಿ ಅಂದ್ರೆ ಈ ಮೇಘರಾಜ ಮಳೆಗಾಲದಲ್ಲಿ ಕೋಟ್ಯಾನುಕೋಟಿ ಹನಿಗಳ ಮಳೆ ಈ ಭೂಮಿ ಮೇಲೆ ಬೀಳ್ತದ. ಆದರೆ ಆ ಭೂಮಿ ತಾಯಿಗೆ ಸಂತೋಷ ಯಾವಾಗ, ಖುಷಿ ಯಾವಾಗ, ಆನಂದ ಯಾವಾಗ ಆಗ್ತೈತೆ ಅಂತಂದ್ರೆ ಯಾವಾಗ ರೈತ ಈ ಭೂಮಿಯಲ್ಲಿ ದುಡಿದು ಆತನ ಬೆವರ ಹನಿ ಈ ಭೂಮಿಯ ಮೇಲೆ ಬಿದ್ದಾಗ ಆ ಭೂಮಾತೆಗೆ ಆಕೆಯ ಸಂತೋಷ ಆನಂದ ಆಗ್ತದೆ. ಅಂದ್ರೆ ಇದರ ಅರ್ಥ ಏನಪ್ಪ ಆತಂದ್ರೆ ಭೂಮಿ ತಾಯಿಯ ಮೇಲೆ ವಿಶ್ವಾಸಿಟ್ಟು ನಮ್ಮ ಭಾರತ ದೇಶದ ಎಲ್ಲ ರೈತರು ಶ್ರದ್ಧೆಯಿಂದ ಮಾಡಿದರೆ ಕೃಷಿ ಬೆಳೀತದ. ಋಷಿ ಪ್ರಾಧಾನ್ಯ, ಯಾರ ಜನರು ಅಧ್ಯಾತ್ಮದ ಕಡೆಗೆ ಒಲವಿಟ್ಟು ನಾನು ಯಾರು, ನಾ ಬಂದದ್ದೇತಕ್ಕೆ, ನನ್ನ ಬದುಕಂದ್ರೆ ಏನು, ನನ್ನ ಜೀವನ ಅಂದ್ರೆ ಏನು, ಪರಮಾತ್ಮ ಈ ಧರೆಗೆ ಕಳಿಸಿದ್ದಾನೆ ಈ ಮರ್ತ್ಯ ಲೋಕಕ್ಕೆ, ಈ ಮರ್ತ್ಯ ಲೋಕದಲ್ಲಿ ನಾನು ಏನು ಸಾಧನೆ ಮಾಡಿ ಪರೋಪಕಾರ ಮಾಡಿ ಮೃತ್ಯುಂಜಯನ ಪ್ರೀತಿಗೆ ಪಾತ್ರ ಆಗಬೇಕಾದ್ರೆ ನಾ ಇಲ್ಲೇನು ಸಾಧನೆ ಮಾಡಬೇಕು ಭಕ್ತಿದಿಂದ ಅನ್ನುವಂಥದನ್ನ ಇದು ಋಷಿ ತತ್ವ. ಋಷಿಯಾಗಲಿ ಕೃಷಿಯಾಗಲಿ ನೀನ ಮಾಡ, ಅಲ್ಲಿ ಹುಷಿ ಇರಬಾರ್ದಂತ, ಆಡಂಬರತೆ ಇರಬಾರ್ದು, ಸುಳ್ಳುತನ ಇರಬಾರ್ದು. ಆ ನಂತರ ಮುಂದೆ ಹೇಳ್ತಾರ ಅವರು, ಹಸಿಯಾಗಲಿ ಮಸಿಯಾಗಲಿ ವಶಿಯಾಗಲಿ ಅಲ್ಲಿ ಹುಷಿ ಇಲ್ಲದಂತಿರಬೇಕು. ಹಸಿ ಹತ್ತಂದ್ರ ಈ ನಮ್ಮ ಭಾರತ ದೇಶ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು, ಇದು ಜಗತ್ತಿನಲ್ಲೇ ದೊಡ್ಡದಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ದೇಶ ಪಾತಂದ್ರ ಭಾರತ ದೇಶ. ಇಂಥ ಭಾರತ ದೇಶದಲ್ಲಿ ಹುಟ್ಟಿರುವಂತವರು ಎಲ್ಲರೂ ಹಸಿ. ಹಸಿ ಅತ್ತಂದ್ರ ವೀರ, ಯೋಧ, ಸೈನಿಕ. ನಮ್ಮ ಭಾರತ ದೇಶವನ್ನು ರಕ್ಷಣಾ ಮಾಡುವವರು ಯಾರಪ್ಪ ಅಂತಂದ್ರೆ ಸೈನಿಕರು. ಈ ರಕ್ಷಣಾ ಮಾಡುವಂತ ಸೈನಿಕರು ಅವರಲ್ಲಿ ಪ್ರಾಮಾಣಿಕತೆ ಇರಬೇಕು. ಈ ಭಾರತ ಮಾತೆಗೆ ನಾವು ನಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ಈ ದೇಶದ ರಕ್ಷಣೆ ನಮ್ಮ ಹೊಣೆ. ಇಲ್ಲಿ ನಾವು ಈ ಭೂಮಾತೆಯ ಋಣವನ್ನು ತೀರಿಸಬೇಕಾಗಿತ್ತಂದ್ರೆ ನಾವು ಸರಿಯಾಗಿ ಈ ದೇಶ ರಕ್ಷಣೆ ಮಾಡಿ ಪುನೀತರಾಗಬೇಕೆಂಬ ಭಾವನೆ ಹಸಿ ಹಸಿವಂತರಲ್ಲಿ ಅಂದ್ರೆ ಸೈನಿಕರಲ್ಲಿ. ಪ್ರತಿಯೊಬ್ಬ ಪ್ರಜೆಯಲ್ಲಿ ಬೇಕು, ಆದರೆ ಸೈನಿಕರಲ್ಲಿ ವಿಶೇಷತೆ ಬೇಕು. ಇನ್ನು ಮಸಿಯಪ್ಪ ಆತಂದ್ರೆ ಶಿಕ್ಷಣ. ಇಲ್ಲಿ ಭಾರತ ದೇಶದ ಶಿಕ್ಷಣ ಹೆಂಗಪ್ಪ ಆತಂದ್ರೆ ಸಂಸ್ಕೃತಿ ಸಂಸ್ಕಾರದಿಂದ ಕೂಡಿರತಕ್ಕಂಥ ಶಿಕ್ಷಣ. ಈ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಒಳಗೊಂಡು ಶಿಕ್ಷಣವನ್ನು ಕಲಿತು ಒಳ್ಳೆಯ ಹುದ್ದೆಯಲ್ಲಿ ತಮ್ಮ ಈ ಭಾರತ ದೇಶದ ಮಾತೆಯನ್ನ ಸೇವೆಗೈದು ಅಂದಾಗ ಈ ಶಿಕ್ಷಣಕ್ಕೊಂದು ಬೆಲೆ ಬರ್ತದೆ. ಇದೇ ಹೇಳಿದಂತೆ ಯಾವ ದೇಶ ಶೈಕ್ಷಣಿಕವಾಗಿ ಕೃಷಿಕವಾಗಿ ಪ್ರಾಮಾಣಿಕವಾಗಿ ದೇಶಾಭಿಮಾನವಾಗಿ ಯಾರು ಜನ ಅಲ್ಲಿ ಬೆಳೀತಾರೋ ಆ ದೇಶ ವಿಶ್ವದಲ್ಲೇ ಮುಂದಾಳತ್ವವನ್ನು ವಹಿಸ್ತೈತಿ. ಇದು ಮೊದಲಿಂದ ಸಂಸ್ಕಾರ ಸಂಸ್ಕೃತಿದಿಂದ ಕೂಡಿರ್ತಕ್ಕಂಥ ದೇಶ. ವೈವಿಧ್ಯತೆಯಿಂದ ಧರ್ಮ ಧರ್ಮಾದಿಗಳು ಜೈನ್ ಬುದ್ಧ ಇವೆಲ್ಲ ಇದ್ರೂ ಕೂಡ, ಸಿಖ್ ಧರ್ಮ ಲಿಂಗಾಯತ್ ಧರ್ಮ ಯಾವ ಇರಲಿ ವೀರಶೈವ ಧರ್ಮ ಇವು ಯಾವ ಇದ್ರೂ ಕೂಡ ನಾವೆಲ್ಲರೂ ಭಾರತೀಯ ಮಕ್ಕಳು ಅನ್ನುವಂಥ ಸ್ವಾಭಿಮಾನದಿಂದ ಇಲ್ಲಿ ಇದ್ದು ಇದು ಮಾಡಿ ನಡೆದುಕೊಂಡು. ಇನ್ನು ವಸಿ ವ್ಯಾಪಾರ ಅಂದ್ರೆ ನೀನೇ ಉದ್ಯೋಗ ಮಾಡ, ಅಲ್ಲಿ ಪ್ರಾಮಾಣಿಕತೆ ಇರಲಿ, ಅಲ್ಲಿ ಹುಷಿ ಇರಬಾರದು ಅಂದ್ರೆ ಋಷಿ ಕೃಷಿ ಹಸಿ ಮಸಿ ವಶಿ ನೀ ಏನ ಮಾಡ, ಏನ ಉದ್ಯೋಗ ಮಾಡ, ಯಾವ ಒಂದು ಇದರಲ್ಲಿ ನೀವು ಪ್ರವೃತ್ತಿಯಲ್ಲಿ ನೀವು ಉದ್ಯೋಗ ಮಾಡು, ಆದ್ರೆ ಅಲ್ಲಿ ಪ್ರಾಮಾಣಿಕತೆಯಿಂದ ಕೂಡಿರಬೇಕು, ದೇಶಾಭಿಮಾನ ಇರಬೇಕು. ಆ ಎಲ್ಲವನ್ನ ಕೂಡಿಕೊಂಡು ಈ ಭಾರತ ದೇಶದಲ್ಲಿ ಹುಟ್ಟಿರತಕ್ಕಂಥ ನಮ್ಮದು ಬಹಳ ಜನಸಂಖ್ಯೆ ಉಳ್ಳ ದೇಶದು 140 ಕೋಟಿ ದಾಟಿರ್ಬೇಕು ಬಹುಶಃ. ಇಂಥ ಎಲ್ಲ ಜನರನ್ನ ಒಳಗೊಂಡು ಈ ಎಲ್ಲ ಜನರಿಗೆ ಆಶ್ರಯ ಕೊಟ್ಟು ಈ ಎಲ್ಲ ಜನರಿಗೆ ಸುಖ ಜೀವನವನ್ನು ನೀಡುವಂತ ಸೃಷ್ಟಿಯ ನಿರ್ಮಾಣ ಮಾಡಿರತಕ್ಕಂತ ಜಗದೀಶನನ್ನ ಈ ಜಗತ್ತನ್ನ ಮರೀಲಾರ್ದನ ಇಲ್ಲಿ ಹುಟ್ಟಿರತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಮನುಷ್ಯತ್ವವನ್ನು ಗಳಿಸಿಕೊಂಡು ಆತನ ಬದುಕು ಮತ್ತೊಬ್ಬರಿಗೆ ಬಾಧಕಾಗಲಾರ್ದಂಗ ಬೋಧಕಾಗಬೇಕಂತ ತಿಳ್ಕೊಂಡು ಎಲ್ಲರೂ ಸರಿಯಾಗಿ ನಡೆದುಕೊಂಡು ಹೋದದ್ದ ಆದರೆ ಈ ವಿಶ್ವದಲ್ಲಿ ಭಾರತ ದೇಶ ಮುಂಚೂಣಿಯಲ್ಲಿ ಬರ್ತದೆ. ಈಗಾಗಲೇ ಬಂದೈತಿ, ಇನ್ನೂ ಇದು ಮುಂಚೂಣಿಯಲ್ಲಿ ಬರಬೇಕಾದ್ರೆ ಭಾರತ ದೇಶ ವಾಸಿಗಳಲ್ಲಿ ಇದೊಂದು ಸ್ವಾಭಿಮಾನ, ಒಂದು ನಿಯತ್ತ, ಒಂದು ಸತ್ಯ, ಸತ್ಯಂ ಶಿವಂ ಸುಂದರಂ ಅನ್ನುವಂಥ ತತ್ವವನ್ನು ಹಿಡಿದುಕೊಂಡು ಎಲ್ಲರೂ ನಡೆದದ್ದಾದ್ರೆ ಈ ಭಾರತ ದೇಶದಲ್ಲಿ ಹುಟ್ಟಿದ್ದು ಸಾರ್ಥಕ ಆಕತಿ, ತಾವು ಧನ್ಯರಾಗ್ತೀರಿ. ಅಂತ ಭಾವ ಸದ್ಭಾವ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ತಮ್ಮೆಲ್ಲರೂ ಕೊಟ್ಟು ಕಾಪಾಡಲಿ ಹೇಳಿ 4 ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಬಬಲಾದಿ ಗ್ರಾಮದ ಶಿವಯ್ಯ ಸದಾಶಿವಯ್ಯ ಹಿರೇಮಠ್ ಅವರ ಹಿತನುಡಿಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಕೇಳಿ ಶ್ರೀಧರ್ ಹಾನಗರ್ ಅವರಿಂದ ಯಕ್ಷಗಾನ. ಅತಿ ದುಗುಡದಿಂದ ಜಗದೋಳು ಬಂದರಗಿದ ಹದನ ಸಾನುರಾಗದೋಳು ಬಂದರಗಿದ ಹದನ ಇದೇನೆಂದು ಬೆಸ ತರಳೆಯ ಪುಡುಕಿ ತಂದನುಗ ಕಂದಾತ್ಮಗೆ ತರಳೆಯ ಪುಡುಕಿ ತಂದನುಗ ಕಂದಾತ್ಮಗೆ ವಿರಚಿತ ಮದುವೆಯನೋ ನಾ ವಿರಚಿ ಪದುಮನ ಭನೆ ಕೇಳು ನೀ ನೋಡಿದವಧಿ ಪದುಮನ ಭನೆ ಕೇಳು ನೀ ನೋಡಿದವಧಿಯೋಳ್ ಮದುವೆಯ ಮಾಡದಿನ ಅವಧಿಯೋಳ್ ಮಂಗಳಾತ್ಮಕಿ ಮಧುರ ಭಾಷಿಣಿ ಮಂಗಳಾತ್ಮಕಿ ಮಧುರ ಭಾಷಿಣಿ ಹಿಂಗದೆನ್ನ ಯಮಾನವನು ನೀ ಕಾಯಬೇಕೆಂದು ಹಿಂಗದೆನ್ನ ಯಮಾನವನು ನೀ ಕಾಯಬೇಕೆಂದು ಎಂದ ಮಾತನ್ನು ಕೇಳಿ ದೃಪದಾನಂದನೆಯ ಒಂದು ಮತ್ತೆ ಚಲರುವ ಚರರು ಕಮಲ ನೃಪನ ಹತ್ತಿರ ಕೈ ತಂದು ಬೊಬ್ಬಿಡುತ್ತ ನುಡಿದರು ಹತ್ತಿರ ಕೈ ತಂದು ಬೊಬ್ಬಿಡ್ತ ನುಡಿದರು ಕೇಳಯ್ಯ ದೊರೆಯೇ ನೀನು ಸುದ್ದಿ.